ಮುಳವಾಡ ಪ್ರಗತಿಪರ ರೈತರಾದ ಅಪ್ಪಣ್ಣ ಐಹೊಳ್ಳಿ, ಕಲಬುರಗಿ ಪ್ರಗತಿಪರ ರೈತರಾದ ಬಸವರಾಜ್ ಬಳ್ಳೊಳ್ಳಿ, ಅಲ್ಲದೆ ಇನ್ನೂ ಅನೇಕ ಗಣ್ಯರು ಭಾಗವಹಿಸಿದ್ದರು. ವೇದಿಕೆಯ ಮುಂದುಗಡೆ ಮುಳವಾಡ ಹಾಗೂ ಕೋಲಾರ ತಾಲೂಕಿನ ಇತರೆ ಗ್ರಾಮದ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರೈತ ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ತಮ್ಮ ಉದ್ಘಾಟನಾ ಭಾಷಣದಲ್ಲಿ, ಮುಂಗಾರು ಹಂಗಾಮ ಈ ವರ್ಷ ಬೇಗನೆ ಪ್ರಾರಂಭ ಆಗಿದೆ. ಈ ರೀತಿ ಪ್ರತಿ ವರ್ಷ ನಮ್ಮಲ್ಲಿ ಕೃಷಿಯ ಬಗ್ಗೆ ಮುಂಗಾರು ಪ್ರಾರಂಭದಲ್ಲಿ ಏನು ಮುಂಗಾರು ಹಂಗಾಮದ ಬೆಳೆಗಳ ಬಗ್ಗೆ ರೈತರಿಗೆ ಹೊಸ ಹೊಸ ತಾಂತ್ರಿಕತೆಗಳನ್ನು ಮುಟ್ಟಿಸುವಲ್ಲಿ ಅಭಿಯಾನವನ್ನು ಮಾಡಿಕೊಳ್ಳುವುದು ವಾಡಿಕೆ. ಈ ವರ್ಷ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ನಮ್ಮ ದೇಶದ ಎಲ್ಲ 700ಕ್ಕಿಂತ ಹೆಚ್ಚು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಇದರೊಳಗಿಲೆ ಕೂಡಿಸಿ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ 6 ಹಳ್ಳಿಗಳನ್ನ ಒಂದು ತಂತ್ರಜ್ಞಾನಗಳನ್ನು ಮುಟ್ಟಿಸಲಿಕ್ಕೆ ಒಂದು ಸಂಕಲ್ಪ ಮಾಡಿಕೊಂಡಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಮುಳವಾಡ ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ವಿಜಯಪುರ ಕೆವಿಕೆಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಾಕಿಕೊಂಡಿದ್ದೇವೆ. ಈ ನಿಮಿತ್ತ ಇಲ್ಲಿ ಮುಂಗಾರು ಹಂಗಾಮಿನಲ್ಲಿ ತಮಗೆ ಬೆಳೆಗಳ ಬಗ್ಗೆ ಮತ್ತು ತಾವು ಬೆಳೆಯುವಂತಹ ಎಲ್ಲ ಕೃಷಿ ಬೆಳೆಗಳಾಗಲಿ, ತೋಟಗಾರಿಕೆ ಬೆಳೆಗಳಾಗಲಿ ಮತ್ತು ಬೆಳೆಯ ಜೊತೆಗೆ ಬೇರೆ ಬೇರೆ ಕೃಷಿ ಕಸಬುಗಳನ್ನು, ತೋಟಗಾರಿಕೆ ಆಗಲಿ, ಹೈನುಗಾರಿಕೆ ಆಗಲಿ, ಮೀನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇವೆಲ್ಲ ಸಮಗ್ರ ಕೃಷಿಯ ಅಂಗಗಳ ಬಗ್ಗೆ ನಮ್ಮ ವಿಜ್ಞಾನಿಗಳು ನಿಮಗೆ ತಿಳಿಸಿ ಹೇಳ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇದರ ಲಾಭವನ್ನು ತಾವೆಲ್ಲ ಪಡೆಯಬೇಕು. ಮುಂಗಾರು ಹಂಗಾಮದಲ್ಲಿ ಕೃಷಿ ತಾವು ಯಾವ ರೀತಿ ತಯಾರು ಮಾಡಿಕೊಳ್ಳಬೇಕು ಅನ್ನೋದನ್ನು ನಮ್ಮ ವಿಜ್ಞಾನಿಗಳು ತಮಗೆ ಈಗಾಗಲೇ ತಿಳಿಸಿ ಹೇಳಿದ್ದಾರೆ. ಮುಖ್ಯವಾಗಿ ಈ ಒಂದು ಒಣ ಪ್ರದೇಶದಲ್ಲಿ ತಾವು ಮಳೆಯ ಅನಿಶ್ಚಿತತೆ ಮತ್ತು ಮಳೆಯ ಕಡಿಮೆ ಪ್ರದೇಶ ಇರೋದರಿಂದ ಇತ್ತಿತ್ತಲಾಗಿ ಮಳೆ ಜಾಸ್ತಿ ಆಗ್ತಾ ಇದೆ. ಹವಾಮಾನದ ಬದಲಾವಣೆಯ ಪರಿಣಾಮದಿಂದ ವಿಜಯಪುರ ಜಿಲ್ಲೆಯಲ್ಲೂ ಕಡಿಮೆ ಮಳೆ ಆಗುವಂತಹ ಪ್ರದೇಶದಲ್ಲೂ ಈಗ ಮಳೆ ಜಾಸ್ತಿ ಆಗ್ತಾ ಇದೆ. ಆದರೆ ಇದು ಒಣ ಪ್ರದೇಶ, ಮಳೆ ಕಡಿಮೆ ಬೀಳುವಂತಹ ಪ್ರದೇಶ ಇರೋದರಿಂದ ಇಲ್ಲಿ ಮುಖ್ಯವಾಗಿ ನೀರು ಸಂರಕ್ಷಣೆ ಬಹಳಷ್ಟು ಮುಖ್ಯ. ಮಳೆಗಾಲದಲ್ಲಿ ಬಿದ್ದ ಮಳೆಯ ನೀರನ್ನು ತಾವು ಹಿಡಿದಿಟ್ಟುಕೊಳ್ಬೇಕು. ಮಣ್ಣಿನ ಸಂರಕ್ಷಣೆಯನ್ನು ಕೂಡ ಇದರ ಜೊತೆಗೆ ಮಾಡಿದಂಗೆ ಆಗ್ತದೆ. ತಮ್ಮಲ್ಲಿ ಏನು ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಬಹಳಷ್ಟು ದಿನಗಳಿಂದ ಘನಮಠದ ಶಿವಯೋಗಿಗಳು ಇಲ್ಲಿ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಿ ಹೊತ್ತಿಗೆಯನ್ನೇ ಬರೆದಿಟ್ಟಿದ್ದಾರೆ. ಅದರ ಸಲುವಾಗಿ ಮಲ್ಲಣ್ಣ ನಾಗರಾಳ್ ಅನ್ನುವರು, ತಮ್ಮ ವಿಜಯಪುರ ಜಿಲ್ಲೆಯವರೇ, ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಬಹಳಷ್ಟು ಕಷ್ಟಪಟ್ಟು ತಮ್ಮ ಹೊಲದಲ್ಲಿಯೇ ಅವೆಲ್ಲವುಗಳನ್ನು ಅನುಷ್ಠಾನಗೊಳಿಸಿ ರೈತರಿಗೆ ಮಾದರಿಯಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಗೌರವ ಏನು ಡಾಕ್ಟರೇಟ್ ಪದವಿಯನ್ನು ಕೂಡ ಅವರು ಪಡೆದಿದ್ದಾರೆ. ಇಂತಹ ಒಂದು ನಾಡಿನಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಬಹಳಷ್ಟು ಹೇಳೋದ ಅವಶ್ಯಕತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ತಮಗೆಲ್ಲ ತಿಳಿದಿರುವಂತಹ ವಿಷಯ, ದಯವಿಟ್ಟು ಈ ನಿಸರ್ಗದತ್ತವಾದ ಸಂಪನ್ಮೂಲವನ್ನು ಮಣ್ಣು ಮತ್ತು ನೀರನ್ನ ಸಂರಕ್ಷಣೆ ಮಾಡ್ರಿ ಅಂತಂದ್ರೆ ನಿಮಗೆ ಏನು ಮಳೆಗಾಲದಲ್ಲಿ ಮಳೆ ಹೋದಾಗ ಆ ಭೂಮಿಯಲ್ಲಿ ಹಸಿಯನ್ನು ಕಾಯ್ದುಕೊಂಡು ನಿಮ್ಮ ಬೆಳೆ ಸಾಕಷ್ಟು ದಿನ ಮುಂದೆ ಬದುಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಬಿದ್ದ ಮಳೆ ನೀರನ್ನ ಅಲ್ಲೇ ಇಂಗು ಹಂಗಾಗಿ ಮಾಡಿಕೊಳ್ಬೇಕು. ಇಳುಕಲ್ಲಿಗೆ ಅಡ್ಡವಾಗಿ ಬದುಗಳ ನಿರ್ಮಾಣ ಮಾಡಿಕೊಂಡು ಎರಡು ಬದುಗಳ ಅಂತರದಲ್ಲಿ ತಾವು 15-20 ಫೂಟಿನ ಅಂತರದೊಳಗೆ ಚಿಕ್ಕ ಚಿಕ್ಕ ಮಡಿಗಳನ್ನು ಮಾಡಿಕೊಂಡು ಅಲ್ಲೇ ಬಿದ್ದ ಮಳೆ ನೀರನ್ನು ಇಂಗುವಂಗ ಮಾಡಬೇಕು. ಇನ್ನೂ ಹೆಚ್ಚಿನ ನೀರಿತ್ತಪ್ಪ ಅಂತಂದರೆ ನೀರು ಸಾಕ್ತೈತೆ ಭೂಮಿಯಲ್ಲಿ. ದೊಡ್ಡ ಮಳೆ ಆದಾಗ ಅಲ್ಲಿ ಇಳುಕಲ್ದಾಗ ನೀವು ಕೃಷಿ ಹೊಂಡವನ್ನು ಮಾಡಿಕೊಂಡು ಹೆಚ್ಚಿನ ನೀರನ್ನು ಶೇಖರಣೆ ಮಾಡಿ ಮಳೆ ಹೋದಾಗ ಪಂಪ್ಸೆಟ್ ಮುಖಾಂತರ ತೆಳುವಾಗಿ ನೀರು ಹಾಸೋದು, ಇಲ್ಲ ಡ್ರಿಪ್ ಮುಖಾಂತರ, ಇಲ್ಲ ಸ್ಪ್ರಿಂಕ್ಲರ್ ಮುಖಾಂತರ ನೀರು ಹಾಸೋದು, ಇನ್ನೂ ಬಹಳಷ್ಟು ಕಡಿಮೆ ನೀರು ಇತ್ತಪ್ಪ ಅಂತಂದ್ರೆ ಒಂದೆರಡು ಸ್ಪ್ರೇನಾದರೂ ಮಾಡಿ ತಾವು ಬೆಳೆಗಳನ್ನು ಬದುಕಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಬಿದ್ದ ಮಳೆ ನೀರನ್ನು ಪೂರ್ತಿಯಾಗಿ ಸಂಗ್ರಹಿಸಿರಿ. ಸಾಧ್ಯವಾದಷ್ಟು ಜಾಸ್ತಿ ಮಳೆ ಬಿತ್ತಪ್ಪ ಅಂತಂದ್ರೆ ಅದು ನೀರು ಹರಿದು ಭೂಮಿಯ ಬಿಟ್ಟು ಹೊಗೆ ಹೋಗ್ತದ. ಆದರೆ ಮಣ್ಣಿನ ಪ್ರಮಾಣ ಮತ್ತು ಮಣ್ಣಿನಲ್ಲಿ ಹಾಕಿದಂತ ಪೋಷಕಾಂಶಗಳು, ತಾವು ಹಾಕಿದಂತ ಸಾವಯವ ಗೊಬ್ಬರ ಭೂಮಿಯನ್ನು ಬಿಟ್ಟು ಹೋಗಲಾರ್ದಂಗ ದಯವಿಟ್ಟು ರೈತರು ಕಾಪಾಡಿಕೊಳ್ಬೇಕಂತ ನಾ ಈ ಮೂಲಕ ಕೇಳ್ಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಂವಿ ಮಂಜುನಾಥ್ ಅವರು ಮಾತನಾಡುತ್ತಾ, ಏನು ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಏನಿದೆ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಡಿಯಲ್ಲಿ ಯುವಕರ ನಡೆ ಕೃಷಿಯ ಕಡೆಗೆ, ಅದನ್ನು ಸ್ವಲ್ಪ ನಾವು ಗಮನ ಇಟ್ಟು ಓಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಕೃಷಿಯನ್ನ ನಾವು ಎಸ್ಪೆಷಲಿ ಯುವಕರು ಸ್ವಲ್ಪ ಎಲ್ಲೋ ಒಂದು ಹಂತದಲ್ಲಿ ಕಡೆಗಣಿಸ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ನಾವು ಸಣ್ಣ ಪುಟ್ಟ ಉದ್ಯೋಗಗಳನ್ನ ಬಯಸಿ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ನಾವು ಹೋಗ್ತಕ್ಕಂಥ ಒಂದು ಇಂದಿನ ದಿನಮಾನಗಳಲ್ಲಿ ತಮ್ಮದೇ ಗ್ರಾಮದ ಶ್ರೀ ಸಂಗಮೇಶ್ ಅವರದು ಒಂದು ಯಶೋಗಾದೆ ಏನು ಬಂದಿದೆ, ಇದು ಎಲ್ಲರಿಗೂ ಅದರಲ್ಲೂ ಎಸ್ಪೆಷಲಿ ಯುವಕರಿಗೆ ತುಂಬ ಸ್ಫೂರ್ತಿದಾಯಕ. ಅಂದರೆ ಮನಸ್ಸು ಮಾಡಿದರೆ ಕೃಷಿಯಲ್ಲಿ ಏನೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸಂಗಮೇಶ್ ಅವರೇ ಸಾಕ್ಷಿ. ಕುಲಪತಿಗಳು ಹೇಳಿದಂಗೆ ಮಳೆಗಾಲ ಪ್ರಾರಂಭ ಆಗಿದೆ. ನಾವು ಬಹುಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಜಾಸ್ತಿ ಒತ್ತು ಕೊಡಬೇಕಾಗಿದೆ, ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕಾಗಿದೆ, ಮತ್ತು ಕೃಷಿಗೆ ಸಂಬಂಧಿಸಿದ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಅಳವಡಿಸಿಕೊಂಡ್ರೆ ರೈತರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ. ಈ ಬಿಜಾಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕಬ್ಬಿನ ಪ್ರದೇಶ ಸ್ವಲ್ಪ ಜಾಸ್ತಿ ಬರ್ತಾ ಇದೆ, ಅದರಲ್ಲೂ ಇದು ಸ್ವಲ್ಪ ಆಳವಾಗಿರ್ತಕ್ಕಂಥ ಕಪ್ಪು ಭೂಮಿ. ಕಬ್ಬಿಗೆ ನಾವು ಸಾಕಷ್ಟು ನೀರು ಕೊಡ್ತಾ ಇದ್ದೀವಿ. ಸಣ್ಣದೊಂದು ಅಂಕಿಅಂಶ ಹೇಳಿಬಿಡ್ತೀನಿ, ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಕಬ್ಬು ಬೆಳಿಬೇಕಂದ್ರೆ 2 ಕೋಟಿ ಲೀಟರ್ ನೀರು ಬೇಕು, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅಂದ್ರೆ 1 ಎಕರೆಗೆ 80 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಸ್ವಲ್ಪ ಬಸಿಗಾಲೆಗಳನ್ನು ಅವನ್ನೆಲ್ಲ ಸ್ವಲ್ಪ ನಾವು ಮಾಡಿಕೊಂಡಿದ್ದೆ. ಆದರೆ ಕಪ್ಪು ಮಣ್ಣಿನಲ್ಲಿ ಭೂಮಿ ಆದಷ್ಟು ಬೇಗ ಸ್ವಲ್ಪ ಸವಳು ಜವಳು ಆಗ್ತಕ್ಕಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು. ಅವಶ್ಯಕತೆಗೆ ಅನುಗುಣವಾಗಿ ಎಷ್ಟು ಬೇಕಷ್ಟೇ 15-20 ದಿವಸಕ್ಕೊಂದ್ಸರಿ ಕಪ್ಪು ಮಣ್ಣಿಗೆ ನೀರನ್ನು ಕಬ್ಬಿ ಕೊಟ್ಟರೆ ಜಮೀನಿನಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರದ ಏನು ಎಲ್ಲ ವಿಜ್ಞಾನಿಗಳು ತಮಗೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಮಾಹಿತಿ ನೀಡಿದರೆ ಅವುಗಳೆಲ್ಲವನ್ನೂ ತಾವು ಅನುಸರಿಸಿಕೊಂಡು ಬಂದಿದ್ದೆ. ಆದರೆ ಖಂಡಿತವಾಗಿಯೂ ನಾವು ರೈತರ ಆದಾಯವನ್ನು ಜಾಸ್ತಿ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ. ಮುಳವಾಡ ಗ್ರಾಮದ ಹಿರಿಯರು, ಮಂಡಳ ಗ್ರಾಮ ಪಂಚಾಯತ್ನ ಮಾಜಿ ಪ್ರಧಾನರಾದ ಎಸ್ಆರ್ ಪಾಟೀಲ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಒಂದು ಕೃಷಿಗೆ ಒತ್ತು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರದ ಒಂದು ಯೋಜನೆ ಈ ಗ್ರಾಮದಲ್ಲಿ ಹಮ್ಮಿಕೊಂಡು ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಅದರ ಸದುಪಯೋಗ ನಾವೆಲ್ಲ ಪಡೆದುಕೊಳ್ಳಬೇಕಾಗಿದೆ. ಆದರೆ ಇವತ್ತಿನ ದಿವಸ ನನ್ನ ಅನಿಸಿಕೆ ಪ್ರಕಾರ ಇವತ್ತು ಕೃಷಿ ಕಡೆಗೆ ವಿಜ್ಞಾನಿಗಳು ವಿದ್ಯಾರ್ಥಿಗಳು ಕಡಿಮೆ ಆಗಲಿಕ್ಕತ್ತಿದ್ದಾರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ರಿ ಕೃಷಿಯಲ್ಲಿ ಯುವತಿಯರು ಎಲ್ಲರೂ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಲ್ಲೇ ಇಲ್ಲಿ ಕೃಷಿ ಪದವಿಯನ್ನು ಪಡಲಿಕ್ಕೆ ಯುವತಿಯರು ಮುಂದಾಗಲಿಕ್ಕೆ ಹತ್ತಿದ್ದಾರೆ. ಅದಕ್ಕೆ ಇವತ್ತು ಯುವಕರು ಇವತ್ತು ಇಲ್ಲಿ ಗ್ರಾಮದಲ್ಲಿ ಉಳಿದಂತ ಯುವಕರು ಒಂದು ಏನು ಕೃಷಿ ಬೆಳವಣಿಗೆ ಮಾಡಬೇಕಾಗಿದೆ, ಅದರಿಂದ ಒಂದು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ನಮ್ಮ ಮೂಲ ಉದ್ಯೋಗ ಕೃಷಿಯನ್ನಲ್ಲಿ ಅಳವಡಿಸಿಕೊಂಡು ಬೆಳೆಯಬೇಕಾಗಿದೆ. ಇವತ್ತು ನಾವೆಲ್ಲ ಒಂದು ಅಂಧಕಾರದಲ್ಲಿ ಇದ್ದೀವಿ. ಯಾವ ಬೆಳಿ ಯಾವ ಟೈಮ್ಗೆ ಬೆಳಿಬೇಕು, ಯಾವ ಬೆಳಿ ಬೆಳಿಬೇಕು ಎಂಬುದು ಕಲ್ಪನೆಯನ್ನು ಬಿಟ್ಟು ಯಾರೇ ಒಬ್ಬ ರೈತ ಒಂದು ಬೆಳೆ ಬೆಳೆದ ಮುಂದೆ ಬಂದಗಳಿಗೆ ನಾವೆಲ್ಲರೂ ಅದರ ಕಡೆನೆ ಯಾವುದೇ ಅನುಭವ ಇಲ್ಲದೆ ಆ ಬೆಳೆ ಬೆಳಿಲಿಕ್ಕೆ ಹೋಗ್ತೇವೆ. ಅವ ಅನುಭವ ಇಟ್ಟುಕೊಂಡು ಅದರ ಬಗ್ಗೆ ಅಧ್ಯಯನ ಒಂದು ಅಧ್ಯಯನ ಮಾಡಿ ಆ ಬೆಳೆ ಬೆಳೆದು ಮುಂದೆ ಬರ್ತಾನೆ, ನಾವು ಅವನ್ ನೋಡಿ ಬೆಳಿಲಕ್ಕೆ ಹೋಗಿ ಫೇಲ್ಯೂರ್ ಆಗ್ತೇವೆ. ಇದು ಬಹಳ ಕೆಟ್ಟ ಪದ್ಧತಿ. ಇವತ್ತಿನ ದಿವಸ ನೋಡು ಸಾಹೇಬ್ರು ಹೇಳಿದ್ರು, ಕುಲಪತಿಗಳು ಅನೇಕ ನಮ್ಮ ಗ್ರಾಮದಲ್ಲಿ ನಾವು ಸಣ್ಣವರಿದ್ದಾಗ ಅನೇಕ ಬೆಳೆಗಳನ್ನ ಈ ಮುಂಗಾರು ಹಿಂಗಮಲ್ಲಿ ಬೆಳೀತಿದ್ದೆವು. ಜಬ್ಬು ಶೇಂಗಾ ಬೆಳೀತಿದ್ದೆವು, ಗೆಜ್ಜಿ ಶೇಂಗಾ ಬೆಳೀತಿದ್ದೆವು, ಮತ್ತು ಇದು ನೆಮಣಿಯನ್ನು ಬೆಳೀತಿದ್ದೆವು ಒಳ ಬೆಳೆಯಾಗಿ. ಮತ್ತೆ ಎಲ್ಲ ಅನೇಕ ವಲ್ಸಂದಿ, ಜವಾರಿ ಹೆಸರು, ಉತಾಳಿ ಹೆಸರು ಇವೆಲ್ಲ ಬೆಳೀತಿದ್ದೇವೆ. ಇವೆಲ್ಲ ಈಗ ನಾನ್ ನೋಡ್ಲಕ್ಕಾಗಿ ಮಾಯವಾಗಿದೆ. ಈಗ ನಾವು ಮೊದಲ ನಾವೊಂದು ಸ್ವಲ್ಪ ಒಕ್ಕಲ್ತನ ಮಾಡುವೊಳಗ ಸೂರ್ಯಕಾಂತಿ ಬತ್ತು. ಆ ಸೂರ್ಯಕಾಂತಿ ಕಡೆ ಬೆಳೆಯ ಬಲವಾಗಿ ಎಲ್ಲರೂ ಸೂರ್ಯಕಾಂತಿ ಕಡೆ ನಾವು ಹಾದೆವು. ಆದ್ರೆ ಕೆಲವು ವರ್ಷಗಳಲ್ಲಿ ಆ ಸೂರ್ಯಕಾಂತಿ ಬೆಳೆ ನಮ್ಮ ಭೂಮಿಗೆ ಫೇಲ್ಯೂರ್ ಆಗಿ ಆ ಬೆಳೆಯನ್ನು ಬಿಟ್ಟು ಬಿಟ್ಟೆವು. ಈಗ ಎಲ್ಲ ರೈತರು ಅನೇಕ ಬೆಳೆಗಳನ್ನು ಬೆಳೆಯಬಹುದಾಗಿತ್ತು. ಇವತ್ತು ಏನೋ ಒಂದು ತೊಗರಿ ಬೆಳೆಗೆ ಮಾರ ಹೋಗಿ ಈ ತೊಗರಿ ಕಡೆನ ಆಗಿಬಿಟ್ಟದ. ತೊಗರಿ ಕಬ್ಬು ಈ ಗ್ರಾಮದಲ್ಲಿ ನಾವು ತಾವೆಲ್ಲ ನೋಡಬೇಕಾದ್ರೆ ಬರೀ ಒಂದು ತೊಗರಿ ಬೆಳೆ ನೋಡ್ತೀರಿ. ಎಲ್ಲರೂ ಕಬ್ಬು ಬೆಳೆಯೋದ್ರಲ್ಲಿ ಕಲ್ಲು ಗುಡ್ಡುಗಳ ಸಹಿತ ಇವತ್ತ ಕಬ್ಬು ಬೆಳೆದ ಕಚ್ಚಾರ. ಹಿಂಗಾಗಿ ಅನೇಕ ಬೆಳೆಗಳು ಮಾಯವಾಗುವಂತ ಸನ್ನಿವೇಶ ಅದ. ಇವತ್ತು ವಿಜ್ಞಾನಿಗಳು ಸಲಹೆ ಕೊಟ್ಟರು ಅನೇಕ, ಅವರ ಮಾರ್ಗದರ್ಶನ ನಾವು ಯಾವುದೇ ಬೆಳೆ ಬೆಳೆದ್ರು ಫೇಲ್ಯೂರ್ ಆಗಂಗಿಲ್ಲ. ನಮ್ಮ ವಿಧಾನದಲ್ಲಿ ನಾವು ಅಗ್ರಿಕಲ್ಚರ್ ಮಾಡಿದ್ರೆ ಅದು ಸಕ್ಸಸ್ ಆಗಂಗಿಲ್ಲ. ಈಗ ಅದರಲ್ಲಿ ಅನುಭವ ಹೊಂದಿ ಅದರಲ್ಲಿ ಏನು ಫೇಲ್ಯೂರ್ ಆಗ್ಲಿಕ್ಕೆ ಮೂಲ ಕಾರಣ ಏನದ ಅದನ್ನು ಕಂಡು ವಿಜ್ಞಾನಿಗಳು ನಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬಂದಿದ್ದಾರಲ್ಲ, ಅದರ ಸದುಪಯೋಗ ನಾವು ಮಾಡಿಕೋಬೇಕು. ಮತ್ತು ಇವತ್ತ ಕುಲಪತಿಗಳು ಹೇಳಿದರು ಎಕರೆಕ್ ಐದು ಗಾಡಿ ಗೊಬ್ಬರ ಹಾಕಂದ್ರು ಗೊಬ್ಬರ ಎಲ್ಲಿ ಸಿಗಂಗಿಲ್ಲ. ಇದರಲ್ಲಿ ಮುಳವಾಡ ಸುಮಾರು 18,000 ಜಮೀನು ಹೊಂದಿದಂತ ಗ್ರಾಮ ಇದು. ಇಲ್ಲಿ ಸಾಕಷ್ಟು ಒಂದು 4,000-5,000 ಎತ್ತುಗಳು ಇದ್ದಂತ ಊರು ಇವತ್ತು ಕೇವಲ ಒಂದು 100 ಅಂಕಿಗೆ ಬಂದದ. ಇದು ವಿಷಾದನೀಯ. ಯಾಕಂದ್ರೆ ಈಗ ಮಷಿನರಿಗ ಟ್ರಾಕ್ಟರ್ಗ ಬಂದು ಒಕ್ಕಲತನ ಸರಳ ಅನ್ಸದ. ಆದ್ರೆ ಒಕ್ಕಲತನ ಪೇಲೂ ಅದ. ನಾವು ಮುಖ್ಯ ಏನದ ಕಾಂಪೋಸ್ಟ್ ಗೊಬ್ಬರ ಆಗಲಿ ತಿಪ್ಪಿ ಗೊಬ್ಬರ ಆಗಲಿ ಹಾಕಿದ್ರೆ ಎಷ್ಟು ಬೆಳೆ ಬರ್ತೈತೆ ಎಂಬುದು ನಾವು ಮರೆತು ಇವತ್ತ ಆಧುನಿಕ ಯುಗದ ಏನು ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ಲಕ್ಕತ್ತೇವಲ್ಲ ಇದು ಅನುಕೂಲ ಅಂತ ಹೇಳಿ ತಿಳ್ಕೊಂಡಿರಿ ನೀವು. ಇವತ್ತಿನ ಇನ್ನು ಕೆಲವು ವರ್ಷದಲ್ಲಿ ಈ ಭೂಮಿ ಬರಡಾಗುವ ಸನ್ನಿವೇಶ ಇದೆ. ಅದಕ್ಕೆ ಇವತ್ತು ವಿಜ್ಞಾನಿಗಳು ಹೇಳುವಂತ ಅದು ಮಾರ್ಗದರ್ಶನ ಏನದ ರಾಸಾಯನಿಕ ಗೊಬ್ಬರವನ್ನು ಬಳಕೆಯನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರ ತಿಪ್ಪಿ ಗೊಬ್ಬರ ಇದನ್ನ ಬಳಕೆ ಮಾಡಿ ಹೇಳ್ತಾರಲ್ಲ, ಇದು ಬಹಳ ಸೂಕ್ತವಾದ ಕಾರ್ಯಕ್ರಮ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯುವಕರು ನಮಗೇನು ಭೂಮಿ ಅದ ಆ ಭೂಮಿಯಲ್ಲಿ ಒಳ್ಳೆಯ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ನಾವು ಬೆಳೆ ಬೆಳೆದು ಮುಂದಾಗಬೇಕಂತ ಹೇಳಿ ನಾನು ನಿಮ್ಮ ಕೇಳ್ತೀನಿ. ಕಾರ್ಯಕ್ರಮಕ್ಕೂ ಮೊದಲು ವಿವಿಧ ವಿಷಯ ತಜ್ಞರಿಂದ ಗೋಷ್ಠಿಗಳು ಜರುಗಿದವು. ವಿಜಯಪುರ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಎಸ್ಎಂ ವಸ್ತ್ರದವರು ಸ್ವಾಗತ ಕೋರಿದರೆ, ಮಣ್ಣು ವಿಜ್ಞಾನ ವಿಷಯ ತಜ್ಞರಾದ ಡಾಕ್ಟರ್ ಶಿವರಾಜ್ ಕಾಂಬಳೆ ಅವರು ವಂದನಾರ್ಪಣೆ ಅರ್ಪಿಸಿದರು. ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಅಡಿಯಲ್ಲಿ ಯುವಕರ ನಡೆ ಕೃಷಿಯ ಕಡೆಗೆ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನ ಬೆಳೆಗಳ ವಿವಿಧ ವಿಷಯಗಳ ಮಾಹಿತಿ ಪಡೆದ ರೈತರು ತಮ್ಮ ಗ್ರಾಮಗಳತ್ತ ಹೆಜ್ಜೆ ಹಾಕಿದರು. ಇದುವರೆಗೆ ಕೋಲಾರ ತಾಲೂಕು ಮುಳವಾಡ ಗ್ರಾಮದ ಸತ್ಯಸಾಯಿ ಬಾಬಾ ಕಲ್ಯಾಣ ಮಂಟಪದಲ್ಲಿ ಜರುಗಿದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಅಡಿಯಲ್ಲಿ ಯುವಕರ ನಡೆ ಕೃಷಿಯ ಕಡೆ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ರೇವಣಸಿದ್ದ ಚಾಂದಕೋಟೆ ಹಾಗೂ ಶಿದರಾಯ್ ಸಾಳುಂಕೆ. ನಿರ್ವಹಣೆ ಎಂಕೆ ಶಿವಕುಮಾರ್. ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರೋಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರವಾಯಿತು. ಅಜ್ಞಾನೇ ಅಲ್ಲವೇ ನಿಜೀವನೇ, ಅಜ್ಞಾನೇ ಅಲ್ಲವೇ ನಿಜೀವನೇ. ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹ, ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹ, ವಿಧನೆ ನೀನು ನೀನು ನಮೇ ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ವಿಧಿ ವಿಡಿದಿರುತ್ತೆ, ಅಜ್ಞಾನಿ ಅಲ್ಲವೇ ನಿಜೀವನೇ, ಅಜ್ಞಾನಿ ಅಲ್ಲವೇ ನಿಜೀವನೇ. ಸುಜ್ಞಾನಿಯಾದು ನುಡಿಯುವ ನರಿಯೋತ ಬೇರೆ ಸಾಕ್ಷಿಗನಾಗಿ ಸಂಸ್ಕೃತಿ ದೂರಿ ಗಿಡ ಇನಿ ಬಳಲುವೆ, ಸಂಸ್ಕೃತಿ ದೂರಿ ಗಿಡ ಇನಿ ಬಳಲು, ಅಜ್ಞಾನಿ ಅಜ್ಞಾನಿ ಅಲ್ಲವೇನಿ ಜೀವನೇ, ಅಜ್ಞಾನಿ ಅಲ್ಲವೇನಿ ಜೀವನೇ. ಸುಜ್ಞಾನಿಯಾದು ನುಡಿಯುವ ನಿಲ್ಲ ಸುಜ್ಞಾನಿಯಾದು ಸುಜ್ಞಾನಿಯಾದು ನುಡಿಯುವ ಅಜ್ಞಾನಿ ಶಂಭುಲಿಂಗವೆಂದು ಚಿತ್ವಾದೇದು ಗುರು ಶಂಭುಲಿಂಗವೆಂದು ಉತ್ತಮ ಸ್ಮೃತಿ ಸಾರುತ್ತಿದೆ ನೀನೋರ್ವನಲ್ಲದೆ, ಬರಿದೆಮೋ ಇಸುತ್ತಿರ್ಪೆ ನಾಮ ರೂಪಾಂಗಗಳನ್ನು, ಅಜ್ಞಾನಿ ಅಲ್ಲವೇ ನಿಜೀವನೇ, ಅಜ್ಞಾನಿ ಅಲ್ಲವೇ ನಿಜೀವನೇ. ಸುಜ್ಞಾನಿಯಾದು ನುಡಿಯುವ ಅಜ್ಞಾನೇ ಅಲ್ಲವೇ. ಮರೆತು ಬದುಕಲು ಬಹುರೇ ಗುರು ನಿಮ್ಮ ಪಾದ ಮರೆತು ಬದುಕಲು ಬಹುರೇ ಅರಿತು ಹೇಳುವೆನಯ್ಯ ಕೇಳಯ್ಯ ತಂದೆ ಅರಿತು ಹೇಳುವೆನಯ್ಯ ಕೇಳಯ್ಯ ತಂದೆ ಮರೆತು ಬದುಕಲು ಜನಕ ಜನಕಿಯರನ ಅನುಗಾಲ ಬಿಡಬಹುದು ಜನಕ ಜನಕಿಯರನ ಅನುಗಾಲ ಬಿಡಬಹುದು ಅನುಜ ಅನುಚರಣ ಮರೆಯಬಹುದಯ್ಯ ಈಗ ಪರ ಸುಖದೊಳಗೆ ಎಲ್ಲವನು ಬಿಡಬಹುದು ಈ ಪರ ಸುಖದೊಳಗೆ ಎಲ್ಲವನು ಬಿಡಬಹುದು ಮನದೊಡೆಯ ನಿಡಿಯ ಅರ ನಿಮಿಷ ಬಿಡಲಾರೆ ಮನದೊಡೆಯ ನಿಡಿಯ ಅರ ನಿಮಿಷ ಬಿಡಲಾರೆ ಮರೆತು ಬದುಕಲು ಬಹುರೆ ಗುರು ನಿಮ್ಮ ಪಾದ ಮರೆತು ಬದುಕಲು ಬಹುರೆ ಅರಿತು ಬೇಡುವೆನಯ್ಯ ಕೇಳು ನೀ ತಂದೆ ಅರಿತು ಬೇಡುವೆನಯ್ಯ ಕೇಳು ನೀ ತಂದೆ ಮರೆತು ಬದುಕಲು ಹೊಟ್ಟೆ ಹಸಿದರೆ ಮತ್ತೆ ಮೃಷ್ಟಾನ್ನ ಬಿಡಬಹುದು ಹೊಟ್ಟೆ ಹಸಿದರೆ ಮತ್ತೆ ಮೃಷ್ಟಾನ್ನ ಬಿಡಬಹುದು ಬಟ್ಟೆ ಕಾವಿಯ ಧರಿಸಿ ಇರಬಹುದಯ್ಯ ಜಾಣನೊಂದೊಡೆಯ ನೆಲಡಿ ನಾನು ಕುರಿತು ಹೇಳುವೆನಯ್ಯ ಕೇಳು ನೀ ತಾನೆ ಮರೆತು ಬದುಕಲು ಬಹುರೇ ಗುರು ನಿಮ್ಮ ಪಾದ ಮರೆತು ಬದುಕಲು ಬಹುರೇ ಗುರು ನಿಮ್ಮ ಪಾದ ಮರೆತು ಬದುಕಲು ಬಹುರೇ ಶಂಭ